ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀರು ನಿರ್ವಹಣೆ ಕುರಿತಂತೆ ಡಾಕ್ಟರ್ ಅನಿಲ್ ಕುಮಾರ್ ಸವರ್ಣ ಸಂದರ್ಶನ. ಶಿವಣ್ಣ ಹಾಗೂ ಸಕಲರಿಂದ ತತ್ವಪದ ಕೇಳಬಹುದು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ನೀರು ನಿರ್ವಹಣೆ ಕುರಿತಂತೆ ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರೊಡನೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರ ಜೊತೆ ಮಾತಾಡೋಣ. ಪ್ರಸ್ತುತ ಬಯಲುಸೀಮೆಯಲ್ಲಿ ಅಂತರ್ಜಲ ಮರುಪೂರ್ಣ, ಈ ವಿಷಯ ಕುರಿತು ಅವರು ಮಾಹಿತಿಯನ್ನ ತಮಗೆ ನೀಡ್ತಾ ಇದ್ದಾರೆ. ನೀರಿನ ಬಳಕೆ ಮತ್ತು ನೀರಿನ ಪ್ರಾಮುಖ್ಯತೆ ಎಲ್ಲರಿಗೂ ಗೊತ್ತಾ ಇದೆ. ಆದರೂ ಕೂಡ ಡಾಕ್ಟರ್ ಅನಿಲ್ ಕುಮಾರ್ ಅವರು ಈ ನೀರಿನ ಪ್ರಾಮುಖ್ಯತೆಯ ವಿಷಯದಿಂದ ಆರಂಭ ಮಾಡ್ತಾ ಇದ್ದಾರೆ. ಅನಿಲ್ ಅವರೇ, ಹೇಳಿ, ಈ ಒಂದು ನೀರಿನ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತ ಬಾಂಧವರು ಮತ್ತು ಸಾಮಾನ್ಯ ಜನರು ಎಷ್ಟು ಮಾಹಿತಿಯನ್ನ ಅರಿವನ್ನು ಪಡ್ಕೋಬೇಕು? ಸರ್, ಖಂಡಿತ ಸರ್. ಈಗ ಅಂದರೆ ಈ ವರ್ಷ ನಾವು ಏನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ ನೀರು ಗಾಳಿ ಎಷ್ಟು ಮುಖ್ಯನೋ, ಒಂದು ಜೀವಿ ಉಸಿರಾಡಲಿಕ್ಕೆ ಅಥವಾ ಒಂದು ಜೀವಿ ಬದುಕಲಿಕ್ಕೆ ನೀರು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸ್ತದೆ. ಸೊ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಮಳೆಯ ಅಭಾವದಿಂದ ನೀರಿನ ಕೊರತೆ ಎಲ್ಲ ಕಡೆ ಆಗಿದೆ. ಸೊ ನಾವು ಇದೇ ತಿಂಗಳು March 22 ವಿಶ್ವ ಜಲ ದಿನ ಆಚರಣೆ ಮಾಡಿದ್ವಿ. ಅದಕ್ಕೆ ಥೀಮ್ ಏನಪ್ಪ ಅಂತ ಹೇಳಿದ್ರೆ, ಶಾಂತಿಗಾಗಿ ಅಂತ. ಅಂದರೆ ನೀರು ಶಾಂತಿಗಾಗಿ ಅಂದರೆ, ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀರಿಗಾಗಿ ಹೋರಾಟಗಳಾಗುವಂಥ ಸಂದರ್ಭಗಳು ಬರುವಂಥ ಚಾನ್ಸಸ್ ಇದ್ದಾವೆ. ನೀರಿಗಾಗಿ ಯುದ್ಧಗಳಾಗುವಂಥ ಸಂದರ್ಭಗಳು ಬರ್ತಾ ಇದ್ದಾವೆ. ಸೊ ಈ ನೀರಿನ ಪ್ರಾಮುಖ್ಯ ತಿಳಿಸ್ಬೇಕಪ್ಪ ಅಂತ ಹೇಳಿದ್ರೆ, ಒಂದಷ್ಟು ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. ಈಗ ನಾವು ಏನು ಬಟ್ಟೆ ಹಾಕೊಂತೀವಲ್ಲ, ಒಂದು ಶರ್ಟ್ ಹತ್ತಿಯಿಂದ, ಅದರ ಕಾಟನ್ ಶರ್ಟ್ ಅಂತ ಏನು ಕರಿತೀವಲ್ಲ, ಒಂದು ಶರ್ಟ್ ಉತ್ಪಾದನೆ ಆಗಬೇಕು, ಒಂದು ಶರ್ಟ್ ನೀವು ಏನು ಬಳಸ್ತಾ ಇದ್ದೀರಿ ಅಂತ ಹೇಳಿದ್ರೆ, ಅದು ತಯಾರಾಗಲಿಕ್ಕೂ ಅಂತ ಹೇಳಿದ್ರೆ 2700 liters ಅಷ್ಟು ಬೇಕಾಗ್ತದೆ. ಸೊ ಅದೇ ರೀತಿ ಒಂದೇ ಒಂದು ಪೀಸ್ ಬ್ರೆಡ್ ನಾವೇನೊಂದು ಸೇವನೆ ಮಾಡ್ತೀವಲ್ಲ, ಒಂದೇ ಒಂದು ಪೀಸ್ ಬ್ರೆಡ್ ಪೀಸ್ ಸೇವನೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಆ ಬ್ರೆಡ್ ಪೀಸ್ಗೆ ತಯಾರಾಗುವಂಥ ಲೀಟರ್ ಎಷ್ಟು, 40 liters ನೀರು ಬೇಕಾಗ್ತದೆ. 100 grams ಚಾಕ್ಲೇಟ್ ತಯಾರಿಕೆಗೆ, ಅಂದರೆ ನಾವೇನು ಒಂದು 100 grams ಚಾಕ್ಲೇಟ್ ಸೇವನೆ ಮಾಡ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ 2400 liters ನೀರು ಬೇಕಾಗ್ತದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನಮಗೆ ಒಂದು ಅರಿವಿರಲಿ ನೀರು ಎಷ್ಟು ಮಹತ್ವದ್ದು ಅಂತ ಹೇಳ್ಬಿಟ್ಟು, ಒಂದು ಅರಿವಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ಡೇಟಾ ಕೊಡ್ತಾ ಇದ್ದೀನಿ. ಸೊ ಅದೇ ರೀತಿ ಒಂದು A4 ಶೀಟ್ ಅಂತ ಹೇಳ್ತೀವಿ, ಒಂದು ಕಾಗದ, ನಮಗೆ ಏನು ಒಂದು ಪುಸ್ತಕದ ಒಂದು A4 ಶೀಟ್ ಕಾಗದ ತಯಾರಾಗಬೇಕಾದ್ರೆ 10 liters ನೀರು ಬೇಕಾಗ್ತದೆ. ಒಂದೇ ಒಂದು ಕಾಗದ ನಾವೇನು ಬರೆದು ಬಿಸಾಕ್ತೀವಲ್ಲ, A4 ಶೀಟ್ ಒಂದು ಕಾಗದ ತಯಾರಾಗಬೇಕಪ್ಪ ಅಂತ ಹೇಳಿದ್ರೆ, ಅದಕ್ಕೆ 10 liters ನೀರು ನಾವು ಬಳಕೆ ಆಗುತ್ತೆ. ಅದೇ ರೀತಿ 1 kg ಗೋಧಿ ಉತ್ಪಾದನೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, 1350 liters ಬೇಕಾಗ್ತದೆ. 1 kg ಅಕ್ಕಿ ಉತ್ಪಾದನೆ, ನಾವೇನಾದರೂ 1 kg ಅಕ್ಕಿ ಬಳಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅದಕ್ಕೆ 3000 liters ಬೇಕಾಗ್ತದೆ. ಅಥವಾ ಒಂದು ಕೆಜಿ ಮಾಂಸ, ಯಾವುದೇ ನಾವು ಮಾಂಸಾಹಾರಿಗಳಿತ್ತು ಅಂತ ಹೇಳಿದ್ರು, ಯಾವ್ದಾದ್ರು 1 kg ನಾವು ಮಾಂಸ ಸೇವನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅದಕ್ಕೆ ಒಟ್ಟಾರೆ 16,000 liters ನೀರು ಬೇಕಾಗ್ತದೆ. ಅಂದ್ರೆ 1 kg ಮಾಂಸ ನಾವು ಸೇವನೆ ಮಾಡ್ತಾ ಇದೀವಿ. ಡಾಕ್ಟರ್ ಅನಿಲ್ ಅವರೇ, ಮಣ್ಣು ವಿಜ್ಞಾನಿಯಾಗಿ ಈ ತರ ಆಶ್ಚರ್ಯಕರವಾದ ವಿಷಯವನ್ನ ನಾವೇ ಇವತ್ತು ಇದನ್ನು ಕೇಳಿ ದಂಗಾಗ್ಬಿಡ್ತೇವೆ. ಹೌದೌದು ಅಲ್ಲ, ಒಂದು ಸಾಧಾರಣ ಒಂದು ಪೇಪರ್ಗೆ 10 liters ನೀರು ಬೇಕಾಗ್ತದೆ ಅಂದ್ರೆ, ಇನ್ನೇನು ಏನೇನು ವಿಷಯಕ್ಕೆ ಎಷ್ಟೆಷ್ಟು ನೀರು ಬೇಕು? ಹೌದು, ಹಾ, ನಾವು ಇಂಥ ಒಂದು ವಿಷಯನ ನಮ್ಗೆ ನಿಜವಾಗೂ ಯಾರಿಗೂ ಇದು ಗೊತ್ತಿಲ್ಲ. ಹಂಗೆ ಸರ್, ಈಗ ಯಾಕೆ ಇವು ಡೇಟಾ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಪ್ರತಿನಿತ್ಯ ಅಂದ್ರೆ ನಮಗೆ ದೇವರು ಸಾಕಷ್ಟು ಅಂದ್ರೆ, ಈಗ ನಮ್ಗೆ ಏನಾಗುತ್ತೆ, ಮಳೆ ನಮಗೆ ಈಗ ಹವಾಮಾನ ಬದಲಾವಣೆ ಆಗ್ತಿರೋದ್ರಿಂದ, ಸೊ ಕಳೆದ ಒಂದು 30 ಅಥವಾ ಒಂದು 50 ಡೇಟಾ ನೋಡಿದಾಗ ನಮಗೆ ಸರಾಸರಿ ಏನು ಮಳೆ ಇದೆ ಅಂತ ಹೇಳಿದ್ರೆ ಅದು ಬರ್ತಾನೆ ಇದೆ. ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ, ನಮಗೆ ಬೀಳುವಂಥ ಮಳೆ ಏನಾಗ್ತಾ ಇದೆ, ಕರೆಕ್ಟಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ. ಸೊ ಒಂದೇ ಒಮ್ಮೆಲೆ ಜೋರು ಮಳೆ ಬೀಳುವಂಥ ಸಾಧ್ಯತೆಗಳು, ಇಲ್ಲಾಂದ್ರೆ ಮಳೆ ಬೀಳದೇ ಇರೋವಂಥದ್ದು. ಬಟ್ ವಾರ್ಷಿಕ ಸರಾಸರಿ ಮಳೆ ನೋಡಿದಾಗ ನಮಗೆ ಒಂದು 5-10% ಅಷ್ಟೇ ಡಿವಿಯೇಷನ್, ಅಂದರೆ ಒಂದು ಅಷ್ಟು ಕಡಿಮೆ ಆಗಿರುವಂಥದ್ದು ಇಲ್ಲಾಂದ್ರೆ ಹೆಚ್ಚಿಗೆ ಆಗಿರುವಂಥದ್ದು ನಾವು ನೋಡ್ತೀವಿ, ಇಲ್ಲ ಒಮ್ಮೊಮ್ಮೆ ಒಂದು 20% ಹೆಚ್ಚಿಗೆ ಆಗಿರುವಂಥದ್ದು ನೋಡ್ತೀವಿ. ಸೊ ಇದು ಹೇಳ್ತಾ ಇದ್ದೆ ನಿಮ್ಗೆ ಯಾಕೆ ಇದನ್ನು ನಾವು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಈಗ ಉದಾಹರಣೆ ಹೇಳ್ತಾ ಇದ್ದೀವಿ, 1 liters ನಾವು ಏನು ಹಾಲು ಉತ್ಪಾದನೆ ಮಾಡಬೇಕಾದ್ರೆ 1000 liters ಬೇಕು ನಮಗೆ ನೀರು. ನಾವು ಒಂದ್ ಲೀಟರ್ ನಾವು ಒಂದು ಪಾಕೆಟ್ ಅಲ್ಲಿ ಒಂದ್ ಲೀಟರ್ ಹಾಲಷ್ಟೇ ನಾವು ನೋಡ್ತಾ ಇರ್ತೇವೆ. ಬಟ್ ಅದನ್ನ ಯೋಚನೆ ಮಾಡಬೇಕು, 1,000 ಲೀಟರ್ ನೀರು ಖರ್ಚಾಗಿದೆ ಒಂದೇ ಒಂದು ಲೀಟರ್ ಹಾಲು ಉತ್ಪಾದನೆ ಆಗ್ಲಿಕ್ಕೆ. ಅಥವಾ ಒಂದು ಚಾ ಒಂದ್ ಕಪ್ ಕಾಫಿ ಕುಡಿತಾ ಇದೀವಿ ಅಂತ ಹೇಳಿದ್ರೆ ನೀವು 140 ಲೀಟರ್ ನೀರು ಬೇಕಾಗುತ್ತೆ ಅಂತೇಳಿ ಯೋಚನೆ ಮಾಡಬೇಕು. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೀನಪ್ಪ ಅಂತ ಹೇಳಿದ್ರೆ, ನೀರು ಅತಿ ಅಮೂಲ್ಯ, ವಜ್ರದಷ್ಟು ಸಮಾನ ಸರ್. ಅಂದ್ರೆ ಈಗ ನೀರಿನ ಬಗ್ಗೆ, ಈಗ ನೀರು ಯಾರಿಗೆ ಕೊರತೆ ಆಗಿ ವಜ್ರದ ಬೆಲೆ ಅಷ್ಟಿದೆ ಅಂತವೆ, ಆದ್ರೆ ಅದಕ್ಕಿಂತ ಜಾಸ್ತಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀರು ನೈಸರ್ಗಿಕ ಸಂಪನ್ಮೂಲ ಸರ್. ಇದು ನೈಸರ್ಗಿಕವಾಗಿ ದೊರೆಯುವಂತ ನೀರಿದು. ಮತ್ತೆ ಈ ನೀರಿನ ಪ್ರಾಮುಖ್ಯತೆ ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ, ಇಷ್ಟು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ನೀರಿನ ಬಗ್ಗೆ ಈಗ ನಮಗೆ ನೀರು ಬರ್ತಾ ಇಲ್ಲ, ನೀರಿಲ್ಲ ನಮಗೆ, ಕೃಷಿಗೆ ನೀರಿಲ್ಲ, ಬರಗಾಲ, ಅಥವಾ ನಗರ ಪ್ರದೇಶಗಳು ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅಥವಾ ಬೆಳಗಾವಿ ಧಾರವಾಡದಲ್ಲಿ ನಾವು ನೀರಿಲ್ಲ ನೀರಿಲ್ಲ ಕುಡಿಯಕ್ ನೀರಿಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ವಿ. ಬಟ್ ನಮ್ಮ ಒಂದು ಕರ್ತವ್ಯ ಏನಿದೆ, ಸೊ ದೇವರು ಅತಿ ಒಳ್ಳೆ ಅಮೃತದಂತ ಮಳೆ ನೀರನ್ನ ನಮಗೆ ಕಳಿಸಿದಾಗ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಸಂರಕ್ಷಣೆ ಮಾಡ್ತಾ ಇದೀವ ಇಲ್ಲ? ನಾವು ಏನ್ ಮಾಡ್ತಾ ಇದೀವಿ, ಕಾಲುವೆಯಲ್ಲೋ ಅಥವಾ ಮೋರಿ ಎಲ್ಲ ಬಿಟ್ಟು ಅದನ್ನ ಕೊಳಚೆ ನೀರನ್ನಾಗಿ ಪರಿವರ್ತನೆ ಮಾಡಿ ಆಚೆ ಕಳಿಸ್ತಾ ಇದೀವಿ, ನಮಗೆ ಬೇಡ ಬೇಡ ಅಂತ ಹೇಳ್ಬಿಟ್ಟು ನಾವು ಕೊಡ್ತಾ ಇದೀವಿ. ಅಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ದೇವರು ತಾನಾಗೆ ತಾನು ವರ ಕೊಟ್ಟು ನೀರನ್ನ ನೀವು ಸದ್ಬಳಕೆ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ರೆ, ನಾವು ಅದನ್ನೇನ್ ಮಾಡ್ತಾ ಇದೀವಿ, ಪೋಲ್ ಮಾಡ್ತಾ ಇದೀವಿ. ಸೊ ಇದು ಯಾಕೆ ನಾನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಈಗ ನೋಡಿ ಇನ್ನೊಂದು ಉದಾಹರಣೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, 1 ಎಕರೆ ಪ್ರದೇಶ ಅನ್ನೋದು ಉದಾಹರಣೆ, ರೈತರ ಒಂದು ಹೇಳ್ತಾ ಇರೋದು, 1 ಎಕರೆ ಪ್ರದೇಶದಲ್ಲಿ ಒಂದು ಸಲ ಒಂದು ಸರಾಸರಿ 1 ಇಂಚು ಮಳೆ ಬಿತ್ತು ಅಂತ ಹೇಳಿದ್ರೆ, 140 ಲೀಟರ್ ಅಷ್ಟು ನೀರು ಇದೆ ಅಂತ. ಸೊ ನೋಡಿ ಇದು ಯಾರು ಕೊಟ್ಟಿದ್ದು, ಭಗವಂತ. ಅಂದ್ರೆ ನಮ್ಗೆ ದೇವರು ಉಚಿತವಾಗಿ ನೀರನ್ನ ಕರುಣಿಸಿದಾಗ ಅದನ್ನ ಸಂರಕ್ಷಣೆ ಮಾಡೋದು ಹೊಣೆಗಾರಿಕೆ ಯಾರಿಗೆ? ನಮಗೆ. ಸೊ ಅದೇ ರೀತಿ ನೋಡಿ, 1 ವರ್ಷ ಬೀಳುವಂತ ಮಳೆಯಲ್ಲಿ 1 ವರ್ಷ ಕರೆಕ್ಟ್ ಆಗಿ 1 ಹೆಕ್ಟೇರ್ ಪ್ರದೇಶದಲ್ಲಿ 1 ವರ್ಷ 1 ಇಂಚ್ ಮಳೆ ನೀರು ಬಿತ್ತು ಅಂತ ಹೇಳಿದ್ರೆ, 1,000 ಜನಕ್ಕೆ 1 ವರ್ಷಕ್ಕೆ ಆಗುವಂತ ನೀರು ನಮ್ಗೆ ಸಂಗ್ರಹಣೆ ಆಗುತ್ತೆ ಅಂತ. ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ನಮಗೆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಅಂದ್ರೆ ಕುಡಿದರಿಂದ ಹಿಡಿದು ಅವನ ಪ್ರತಿನಿತ್ಯ ಬೆಳಗಿನಿಂದ ಸಂಜೆ ತನಕ ಅವನ ದಿನನಿತ್ಯ ಕಾರ್ಯಕ್ರಮಗಳು, ಅಂದ್ರೆ ಸ್ವಚ್ಛಾಲಯಕ್ಕಾಗಿರ್ಬೋದು ಅಥವಾ ಗೃಹ ಬಳಕೆಗಾಗಿರ್ಬೋದು, ಪ್ರತಿನಿತ್ಯ ಅವನು ನೀರು ಕುಡಿಯೋದಕ್ಕೆ ಎಲ್ಲದಕ್ಕೂ ಉಪಯೋಗ ಮಾಡಿಕೊಂಡಾಗ ಅವರೇಜ್ ಕನ್ಸಂಪ್ಷನ್ ಎಷ್ಟಪ್ಪ ಅಂತ ಹೇಳಿದ್ರೆ, 135 ಲೀಟರ್ ಒಬ್ಬ ವ್ಯಕ್ತಿಗೆ ಖರ್ಚಾಗುವಂಥದ್ದು. ಸೊ ಇದು ಯಾಕೆ ಲೆಕ್ಕಾಚಾರ ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಕೂಡ, ಅಂದ್ರೆ ಈಗ ನೀರಿನ ಅಭಾವ ಆಗಿದೆ, ಇಷ್ಟೆಲ್ಲ ನಾನು ನಿಮ್ಗೆ ನೀರಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಕೂಡ ನಾನು ಏನ್ ನೀರು ಬಳಕೆ ಮಾಡ್ತಾ ಇದ್ದೀನಿ ಅಥವಾ ಏನ್ ಆಹಾರ ಸೇವನೆ ಮಾಡ್ತಾ ಇದ್ದೀನಿ, ಇದಕ್ಕೆ ಎಷ್ಟು ನೀರು ಖರ್ಚಾಗಿದೆ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಮಾಡಲೇಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ, ಈ ವರ್ಷ ನಾವು ಶಾಂತಿಗಾಗಿ ನೀರು ಅಂತೇನು ನಾವು ಈ ಒಂದು ಥೀಮ್ ಇಟ್ಕೊಂಡು ವಿಶ್ವ ಜಲ ದಿನಾಚರಣೆ ಆಚರಣೆ ಮಾಡಿದ್ವಿ, ಮುಂದೊಂದು ದಿನ ನಾವೇನ್ ಮಾಡಬೇಕಬಹುದು ಅಂತ ಹೇಳಿದ್ರೆ, ನೀರಿಗಾಗಿ ಹೋರಾಟ ನೀರಿಗಾಗಿ ಹೊಡೆದಾಟ ಅಂತೇಳಿ ಅಂತ ಪರಿಸ್ಥಿತಿನ ನಾವು ಬರಬಾರ್ದು ಅಂತ ಹೇಳಿದ್ರೆ, ನೀರನ್ನ ನಾವು ಖರ್ಚು ವೆಚ್ಚಗಳನ್ನ ನೀರನ್ನ ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ, ಎಷ್ಟು ಬಳಕೆ ಮಾಡ್ಕೋಬೇಕು ಅಂತೇಳಿ ನೀರಿನ ಲೆಕ್ಕಾಚಾರ ಮಾಡೋದು ಬಹಳ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಹಂಗಾಗಿ ನಾನು ಇದನ್ನ ಹೇಳಿದೆ, ನಾನು ನೀರಿನ ಲೆಕ್ಕಾಚಾರದ ಒಂದು ಇಷ್ಟೊತ್ತು ನಾವು ನಿಮ್ಗೆ ತಿಳಿಸ್ಕೊಟ್ಟಿದ್ದು. ಒಂದು ವೇಳೆ ನಮ್ಮ ಮನೆಯಲ್ಲಿ ಏನಾದರೂ ಒಂದು 4 ಜನ ಇದೀವಿ ಅಂತ ಹೇಳಿದ್ರೆ, ಒಂದು 4 ಜನದ ಒಂದು ಕುಟುಂಬ ಇದೆ ಅಂತ ಹೇಳಿದ್ರೆ, ನಮಗೆ ಪ್ರತಿನಿತ್ಯ 400 ಲೀಟರ್ ಬೇಕಾಗ್ತದೆ ಅಂತ ಹೇಳಿದ್ರೆ, 6 ತಿಂಗಳಿಗೆ 12,000 ಲೀಟರ್ ಬೇಕಾಗುತ್ತೆ. ಅಂದ್ರೆ ನಾವು ಯಾಕೆ ಇದನ್ನ ಲೆಕ್ಕಾಚಾರ ಮಾಡಬೇಕು ಅಂತ ಹೇಳಿದ್ರೆ, ನೀರು ಅತಿ ಅಮೂಲ್ಯ, ಇದನ್ನ ನಾವು ಲೆಕ್ಕಾಚಾರ ಮಾಡಿ ಬಳಕೆ ಮಾಡ್ಕೋಬೇಕು, ಅನಗತ್ಯವಾಗಿ ನೀರನ್ನ ನಾವು ಬಳಕೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಇಷ್ಟೊಂದು ಉದಾಹರಣೆ ಹೇಳ್ತಾ ಇದ್ದೆ. ಅಂದ್ರೆ ನಾನು ನೀರು 3 ಲೀಟರ್ ಅಷ್ಟೇ ಕುಡಿ ನನಗೆ ಸಾಧ್ಯ, ನಾನು ನೀರು ಇವತ್ತು ಸಿಕ್ಕಿದೆ ಅಂತ ಹೇಳ್ಬಿಟ್ಟು 50 ಲೀಟರ್ 100 ಲೀಟರ್ ಕುಡಿದ್ರೆ ಏನಾಗುತ್ತೆ ನನಗೆ? ಸೊ ನನಗೆ ಆರೋಗ್ಯ ಹದಗೆಡುತ್ತೆ, ಕರೆಕ್ಟ್ ಅಲ್ವಾ? ಅದೇ ರೀತಿ ನೀರನ್ನ ನಾವು ಮಿತವಾಗಿ ಬಳಕೆ ಮಾಡ್ಕೋಬೇಕು. ನೀರು ಅಗತ್ಯಕ್ಕೆ ತಕ್ಕಂತೆ ನಾವು ಬಳಕೆ ಮಾಡಿದಾಗ ಯಾವುದ್ರಲ್ಲಿ ಆಗಿರ್ಬೋದು, ಅಂದ್ರೆ ಗೃಹ ಬಳಕೆಯಲ್ಲಾಗಿರ್ಬೋದು, ಕೃಷಿಯಲ್ಲಿ ಕೂಡ ಅಷ್ಟೇ. ನೀರು ಯಥೇಚ್ಛವಾಗಿದೆ ಅಂತ ಹೇಳ್ಬಿಟ್ಟು ನೀರನ್ನ ನಾವು ಸಿಕ್ಕಾಪಟ್ಟೆ ಬೇಕಾಬಿಟ್ಟು ನಾವು ಕೃಷಿಯಲ್ಲಿ ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ಕೂಡ ಮಣ್ಣು ಹಾಳಾಗುತ್ತೆ, ಜೊತೆಗೆ ಬೆಳೆದ ಇಳುವರಿನೂ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಗತ್ಯಕ್ಕಿಂತ, ಈಗ ನಮ್ಗೆ ಯಾವ ರೀತಿ ನಮ್ಗೆ ಅಗತ್ಯಕ್ಕಿಂತ ನೀರನ್ನ ನಾವು ಬಳಕೆ ಮಾಡ್ತೀವೋ ಅದೇ ರೀತಿ ಕೃಷಿಯಲ್ಲಿ ಕೂಡ ಅಗತ್ಯಕ್ಕಿಂತ ಹೆಚ್ಚಿಗೆ ನಾವು ನೀರನ್ನ ಬಳಕೆ ಮಾಡಿದಾಗ ಅಥವಾ ನಾವು ಸಮಯ ಸಂದರ್ಭಕ್ಕೆ ತಕ್ಕಂತೆ ಆ ಮಣ್ಣಿನ ಹವಾಗುಣಕ್ಕೆ ತಕ್ಕಂತೆ, ಮತ್ತೆ ಈಗ ಬೇಸಿಗೆ ಕಾಲ ಇದೆ, ಸೊ ಅತಿ ಹೆಚ್ಚಿರುವಂತ ನೀರು ಬೇಡಿಕೆ ಇರುವಂತಹ ಬೆಳೆಗಳು ಬೆಳೆದಾಗ ಅದು ಅವೈಜ್ಞಾನಿಕ ಕೃಷಿ ಆಗುತ್ತೆ, ಅವಾಗ ಕೂಡ ನಮಗೆ ನೀರಿನ ಪೋಲಾಗುವಂತಹ ಸಾಧ್ಯತೆಗಳಿರುತ್ತೆ. ಹಂಗಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ ಸಂದರ್ಭಕ್ಕೆ ಯಾವ ಬೆಳೆ ಬೆಳಿಬೇಕು, ಎಷ್ಟು ನೀರು ಅಗತ್ಯತೆ ಇದೆ, ಸೊ ನನ್ನ ಹೊಲದಲ್ಲಿ ಎಷ್ಟು ನೀರಿದೆ, ನನ್ನ ಹೊಲದಲ್ಲಿ ಎಷ್ಟು ನೀರು ಪ್ರಮಾಣ ಇದೆ, ಅದರ ತಕ್ಕಂತೆ ನಾವು ಬೆಳೆ ಮಾಡಿದಾಗ ಮಾತ್ರ ಮುಂದಿನ ಪೀಳಿಗೆಗೆ ನಾವು ಸ್ವಚ್ಛವಾದ ನೀರನ್ನ ಕೊಡ್ಲಿಕ್ಕೆ ಸಹಕಾರಿ ಆಗುತ್ತೆ. ಸೊ ನೀವು ಹೇಳ್ಬೋದು, ಸರ್ ಇಷ್ಟೆಲ್ಲ ನೀರು ಹೇಳ್ತಾ ಇದ್ರಿ, ಇಷ್ಟು ನಮ್ಗೆ ಇಡೀ ಪ್ರಪಂಚದಲ್ಲಿ ನಮ್ಗೆ ಏನದು ಭೂಮಿ ಸುತ್ತಲೂ ನಮ್ಗೆ ನೀರೇ ಕೇಳ್ಬೋದು ನೀವು, ಇಷ್ಟೆಲ್ಲ ಲೆಕ್ಕಾಚಾರ ಹೇಳ್ತಾ ಇದ್ರಿ ಸರ್, ನಮ್ಗೆ ಭೂಮಂಡಲ ತಗೊಂಡಾಗ ನಮ್ಗೆ ಪೂರ್ತಿ ನೀರೇ ಇದೆ, ಯಾಕೆ ನಾವು ನೀರನ್ನ ನಾವು ಲೆಕ್ಕಾಚಾರ ಮಾಡಿ ಬಳಕೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಹೌದು ಖಂಡಿತ ನೀವೇನು ಹೇಳ್ತೀರಿ, ಈಗ ಭೂಮಂಡಲ ತಗೊಂಡಾಗ 70% ನಮಗೆ ನೀರೇ, ನಮ್ದು ಭೂಮಿ ತಗೊಂಡಾಗ 70% ನೀರೇ, 30% ಅಷ್ಟೇ ನೀರಿದೆ. ಬಟ್ ಅದರಲ್ಲಿ 70% ಅಲ್ಲಿ ಶೇಕಡ 97.2% ಅಷ್ಟು ಸಮುದ್ರದ ನೀರು. ಸೊ ಅದು ನಮಗೆ ಬಳಕೆಗೆ ಆಗೋದಿಲ್ಲ. ಮತ್ತೆ ಉಳಿದಿದ್ದೆಷ್ಟು ನಿಮಗೆ 2.8% ಅಷ್ಟೇ ನಮಗೆ ಬಳಕೆ ಆಗುವಂಥದ್ದು. ಅದರಲ್ಲಿ ಕೂಡ ನಮಗೇನಾಗುತ್ತೆ, ಶೇಕಡ 2% ಅಷ್ಟು ನಮಗೆ ಉಪಯೋಗಕ್ಕೆ ಆಗದೇ ಇರುವಂಥದ್ದು ಹಿಮಗಡ್ಡೆಗಳ ರೂಪದಲ್ಲಿ ನಮಗೆ ಇದೆ. ಮತ್ತೆ ಬಳಕೆ ಆಗುವಂಥ ನೀರು ಎಷ್ಟಪ್ಪ ಅಂತ ಹೇಳಿದ್ರೆ 0.6%. ಅಂದರೆ ನಮಗೆ ಚೆನ್ನಾಗಿ ಒಳ್ಳೆ ಶುದ್ಧವಾಗಿರೋ ನೀರು. ಯಾಕೆ ಶುದ್ಧವಾಗಿರೋ ನೀರು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಎಲ್ಲಿ ನಮಗೆ ಏನದು ಡ್ರೈ ಲ್ಯಾಂಡ್ಸ್ ಅಂತ ಹೇಳ್ತೀವಿ ಅಂತ ಕಡೆ ನಾವು ನೋಡಿದಾಗ, ಸೊ ನಮ್ಮ ಪೂರ್ವಜರು ನೀರನ್ನ ಬಳಕೆ ಮಾಡ್ತಾ ಇದ್ದು ಕೇವಲ ಅಂತರ್ಜಲನ ಬಳಕೆ ಮಾಡ್ತಾ ಇರುವಂಥದ್ದು, 300 ಅಡಿಯಲ್ಲಿ ನಮಗೆ ಒಳ್ಳೆ ಶುದ್ಧವಾದ ನೀರು ಸಿಗ್ತಾ ಇತ್ತು. ಯಾವುದೇ ರೀತಿಯಾದಂಥ ಕ್ಲೋರೈಡ್ ಆಗಿರ್ಬೋದು, ಫ್ಲೋರೈಡ್ ಆಗಿರ್ಬೋದು, ಮುಕ್ತವಾಗಿರುವಂಥ ನೀರು ಸಿಗ್ತಾ ಇತ್ತು, ಶುದ್ಧವಾಗಿರೋ ನೀರು ಸಿಗ್ತಾ ಇತ್ತು. ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ 1200-1400 ಅಡಿ ಬೋರ್ವೆಲ್ನ ಕೊರೆಸ್ಬಿಟ್ಟು, ಸೊ ಅದರಲ್ಲಿ ನಮಗೆ ಶುದ್ಧವಾಗಿರುವಂಥ ನೀರು ಸಿಗ್ತಾ ಇಲ್ಲ. ಕುಡಿಯೋಕ್ಕೆ ಯೋಗ್ಯವಾಗಿಲ್ಲದೆ ಇರುವಂಥ ನೀರು ಇರೋದ್ರಿಂದ ಕುಡಿಯೋಕ್ಕೆ ಯೋಗ್ಯವಾಗಿರೋದಿಲ್ಲ, ಮತ್ತು ಕೃಷಿಗೆ ಬಳಕೆ ಆಗದೇ ಇರುವಂಥ ಲವಣಾಂಶಗಳು ಇರುವಂಥ ನೀರನ್ನ ನಮಗೆ ಸಿಗ್ತಾ ಇರುವಂಥ ಪರಿಸ್ಥಿತಿ. ಸೊ ಮತ್ತು ಇದು ಯಾಕೆ ಈ ಥರ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಒಂದು ಅವೈಜ್ಞಾನಿಕ ಕೃಷಿ ಮತ್ತು ಅವೈಜ್ಞಾನಿಕವಾಗಿ ನೀರಿನ ನಿರ್ವಹಣೆ ಮಾಡಿರುವಂಥ ಪರಿಸ್ಥಿತಿಯಲ್ಲಿ ನಾವು ಇಂಥ ಒಂದು ಪರಿಸ್ಥಿತಿಗೆ ನಾವು ಬಂದಿರುವಂಥದ್ದು. ಅವೈಜ್ಞಾನಿಕ ಅಂದ್ರೆ ಸಾಮಾನ್ಯವಾಗಿ ಯಾವ ಥರ ಅಂದ್ರೆ ಈಗ ನೀರನ್ನು ಯಾವ ಥರ ನಾವು ಪೋಲ್ ಮಾಡ್ಕೋತಾ ಇದ್ದೇವೆ? ಸೊ ನಾನು ಹೇಳ್ತೇನೆ ಸರ್, ಅವೈಜ್ಞಾನಿಕ ನಿರ್ವಹಣೆ ಅಂತ ಹೇಳಿದಾಗ, ಈಗ ಒಂದು ಯಾವುದೋ ನಾವು ಗೃಹ ಬಳಕೆಯಲ್ಲಿ ತಗೊಳ್ತೀವಿ ಅಂದ್ಕೊಳ್ಳಿ, ಈಗ ನಮಗೆ ಸಾಕಷ್ಟು ನೀರು ಬರುತ್ತೆ. ಸೊ ಒಂದು ನಗರ ಪ್ರದೇಶ ಅಂತ ಹೇಳಿದಾಗ ನಮ್ಮಲ್ಲಿ ನೀರು ಎಲ್ಲೆಲ್ಲಿ ಶೇಖರಣೆ ಆಗುತ್ತೋ ಆ ಶೇಖರಣೆ ಆಗುವಂಥ ಜಾಗಗಳು, ಈಗ ಹಳ್ಳಿಗಳಲ್ಲಿ ಅಂತ ಹೇಳಿದಾಗ ಪ್ರತಿಯೊಂದು, ಈಗ ನಮ್ಮ ಒಂದು ಕರ್ನಾಟಕ ಜಿಲ್ಲೆಯಲ್ಲಿ ಶೇಕಡ ಒಂದು 32,000 ಕೆರೆ ಕುಂಟೆಗಳು ಇರುವಂಥದ್ದು. ಅಂದ್ರೆ ಪೂರ್ವಜರು ಅತಿ ಬುದ್ಧಿವಂತರು. ಸೊ ಅವರು ನಮ್ಗೇನಾಗಿದೆ, ಮುಂಬರುವ ಪೀಳಿಗೆಗಳು ಸಂತತಿಗಳು ವೃದ್ಧಿ ಆಗಲಿ ಅಂತ ಒಂದು ಗಾದೆ ಹೇಳಬೇಕು ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಊರ್ ಕಟ್ಟಬೇಕು ಅಂತ ಹೇಳಿದ್ರೆ ಫಸ್ಟ್ ಹಿರಿಯರು ಏನ್ ಹೇಳ್ತಾ ಇದ್ರು, ಕೆರೆಯಲ್ಲಿ ಕಟ್ಟಿ ಆಮೇಲೆ ಊರ್ ಕಟ್ಟಿ ಅಂತ. ಇದು ಒಂದು ಗಾದೆ, ಮೊದಲು ನೀರು ತಂದ್ಕೊಳ್ರಿ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಊರುಗಳಲ್ಲಿ ಕೆರೆ ಹುಡುಕುವಂತ ಪರಿಸ್ಥಿತಿ, ಊರಿದೆ ಕೆರೆ ಇಲ್ಲ, ಕೆರೆ ಇಲ್ಲ. ಕೆರೆಗಳನ್ನು ನಾವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡದೇ ಇರುವಂತದ್ದು. ವೈಜ್ಞಾನಿಕವಾಗಿ ನಿರ್ವಹಣೆ ಅಂತ ಹೇಳಿದ್ರೆ ಏನು, ವರ್ಷ ವರ್ಷಕ್ಕೆ ನಾವು ಹೂಳು ತೆಗೆಯುವಂತ ಕಾರ್ಯಕ್ರಮಗಳಾಗಿರ್ಬೋದು, ಕೆರೆಗಳನ್ನ ಪುನರ್ಜೀವ ಅಂತ ಹೇಳ್ತೀವಿ. ಅಂದ್ರೆ ಕೆರೆಗಳು ಏನಾಗಿದೆ, ನಮ್ಗೆ ಹೂಳು ತೆಗೆದಾಗ ಅದಕ್ಕೆ ಜೀವ ಕೊಟ್ಟಂಗಾಗ್ತದೆ. ಕೆರೆಗಳೇನಾದ್ರೂ ಈಗ ಕೆಲವೊಂದ್ಸಲಿ ಏನಾಗಿದೆ, ಕೆರೆಗಳು ಬೇರೆ ಬೇರೆ ರೀತಿಯಲ್ಲಿ ಅದು ಯಾರೋ ಇದಾಗಿರುತ್ತೆ, ಕಟ್ಟೆ ಆಗಿರ್ಬೋದು, ನೀರು ಹೋಗದಿದ್ದಂಗೆ ಕೆಲವರು ಅದರಲ್ಲಿ ಕೃಷಿ ಮಳೆ ನೀರು ಅದಕ್ಕೆ ಹೋಗದೇ ಇದ್ದಂಗೆ ಮಾಡುವಂತದ್ದು, ಬ್ಲಾಕ್ ಮಾಡಿರುವಂತದ್ದು, ಬ್ಲಾಕ್ ಗಳು ಮಾಡಿರ್ತಾರೆ. ನೀವು ಮಳೆ ನೀರು ಎಲ್ಲ ಅಲ್ಲೇ ಹೋಗಿ ತಲುಪಂಗ್ ಮಾಡ, ಕೆಲವೊಂದು ಊರುಗಳಲ್ಲಿ ಕೆರೆಗಳೇ ಇಲ್ಲದೆ ಸ್ವಚ್ಛತೆಯಿಂದ ಇಟ್ಕೋಬೇಕು. ಮತ್ತೆ ಕೆರೆಗಳನ್ನ ಮಾಲಿನ್ಯ ಮಾಡುವಂತದ್ದು, ಯಾವ್ದಾದ್ರು ಒಂದು ಈ ರೀತಿ ಆಗಿ ಏನಾಗಿದೆ ಅಂತ ಹೇಳಿದ್ರೆ, ಏನಾಗಿದೆ ಅಂದ್ರೆ ಈಗ ಕೆರೆಗಳ ಮಹತ್ವ ಮರೆತು ಬಿಟ್ಟಿದ್ದಾರೆ. ಕಾರಣ ಯಾಕಂದ್ರೆ ಅವರಿಗೆ ಕ್ಷಣಾರ್ಧದಲ್ಲಿ ನಲ್ಲಿ ನೀರು ಮನೆಗೆ ಸಿಗ್ತದಲ್ಲ. ಹೌದೌದು, ಖಂಡಿತ ಸರ್. ಅದು ಏನಾಗಿದೆ ಅಂದ್ರೆ ತೀರಾ ಮಹತ್ವ ಕೊಡಬೇಕಾಗಿದ್ದು ಕೆರೆಗಾಗಿತ್ತು, ಆದ್ರೆ ಅವೈಜ್ಞಾನಿಕವಾಗಿ ಈಗ ಕ್ಷಣಾರ್ಧದಲ್ಲಿ ಸಿಗ್ತದಲ್ಲ ಈಗ ನಲ್ಲಿ ನೀರು ಅಂತೇಳಿ ಇಲ್ಲಿ ಮಹತ್ವ ಕೊಟ್ಬಿಡ್ತಾ ಇದ್ದೇವೆ ನಾವು. ಇದು ಕೂಡ ಒಂದು ಹಿನ್ನಡೆಗೆ ಕಾರಣ. ಹೌದೌದು. ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ ಸರ್, ಈಗ ನಮ್ಮ ಹಿರಿಯರು ಏನ್ ಗಾದೆ ಹೇಳಿದ್ರಲ್ಲ, ಕೆರೆ ಕಟ್ಟು ಆಮೇಲೆ ಊರು ಕಟ್ಟು ಅಂತ ಹೇಳಿತ್ತಲ್ಲ, ಸೊ ಇದನ್ನ ನಾವು ಖಂಡಿತ ಇದನ್ನ ಪಾಲನೆ ಮಾಡಿದಾಗ ಖಂಡಿತ ಊರು ಸುಭಿಕ್ಷವಾಗಿರುತ್ತೆ, ಸಮೃದ್ಧವಾಗಿರುತ್ತೆ. ಸೊ ಇದು ಒಂದು ಇರುವಂತದ್ದು. ಮತ್ತೆ ನಾವು ಅವೈಜ್ಞಾನಿಕವಾಗಿ ಯಾಕೆ ನಮ್ಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇದೆ ಅಂತ ಹೇಳಿದ್ರೆ, ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ, ಸೊ ಎರಡು ಪರಿಸ್ಥಿತಿ ನಾವು ನೋಡ್ತೀವಿ, ಒಂದು ಅತಿವೃಷ್ಟಿ ಮತ್ತೆ ಇನ್ನೊಂದು ಅನಾವೃಷ್ಟಿ. ಸೊ ಈ ಅತಿವೃಷ್ಟಿ ಅಂತ ಹೇಳಿದಾಗ ನಮ್ಗೆ ನೋಡ್ತೀವಿ ಯಾಕೆ ನಮ್ಗೆ ಅಂದ್ರೆ ಈ ಹವಾಮಾನದಲ್ಲಿ ಬದಲಾವಣೆ ಕೂಡ ಆಗ್ತಾ ಇದೆ. ಸೊ ಮಳೆ ಬೀಳುವಂಥದ್ದು ಏನಾಗ್ತಾ ಇದೆ, ಒಮ್ಮೆಲೆ 100 mm ಬೀಳುವಂಥದ್ದು ಮಳೆ ಬಿದ್ದಾಗ ನಮಗೆ ಬೆಂಗಳೂರು ನಗರದಲ್ಲೇ ನೋಡ್ತೀವಿ, ವರ್ಷ ವರ್ಷ ನಮಗೆ ಸಿಕ್ಕಾಪಟ್ಟೆ ಮಳೆ ಬಿದ್ದು ನಮಗೆ ನೀರನ್ನ ಸಾಗಾಟನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ಸೊ ಬಿದ್ದಂಥ ನೀರನ್ನ ನಾವು ಕರೆಕ್ಟಾಗಿ ಸಂರಕ್ಷಣೆ ಮಾಡಿದರೆ, ಸೊ ನಮಗೆ ನಗರದಲ್ಲಾಗಿರ್ಬೋದು ಅಥವಾ ಕೃಷಿಯಲ್ಲಾಗಿರ್ಬೋದು, ಆ ಬಿದ್ದಂಥ ನೀರನ್ನ ನಾವು ಅಲ್ಲೇ ಸಂರಕ್ಷಣೆ ಮಾಡಿಕೊಂಡು ಕಂಡು ಬರದೇ ಇಲ್ಲ ಆ ಬಿದ್ದಂಥ ನೀರನ್ನ ನಾವು ಸಂರಕ್ಷಣೆ ಮಾಡಿಕೊಂಡು ಅದನ್ನು ನಾವು ಯಾವಾಗ ನಮಗೆ ಈ ಅಭಾವ ಬರುತ್ತೆ ಆವಾಗ ನಾವು ಬಳಕೆ ಮಾಡ್ಕೋಬಹುದು. ಸೊ ಪ್ರತಿಯೊಬ್ಬರು, ನಾನು ಹೇಳೋದು ಈಗ ಉದಾಹರಣೆಗೆ, ಒಂದೊಂದು ಮನೆಯಲ್ಲಿ ಕೂಡ ಒಂದು 5 ಅಡಿ ಆಳ, 5 ಅಡಿ ಅಗಲ, ಸೊ 5 ಅಡಿ ಉದ್ದ ಇರುವಂತ ಒಂದು ಇಂಗು ಗುಂಡಿಗಳನ್ನೇನಾದ್ರೂ ಮಾಡ್ಕೊಂಡಿದ್ದೆ ಆದ್ರೆ, ಪ್ರತಿಯೊಬ್ಬ ಕೂಡ 20,000 ಲೀಟರ್ನ ವರ್ಷಕ್ಕೆ ಅವನ ಅಂತರ್ಜಲ ವೃದ್ಧಿ ಮಾಡ್ಲಿಕ್ಕೆ ಸಹಕಾರಿ ಆಗುತ್ತೆ. ನೋಡಿ ನೋಡಿ ನೋಡಿ, ಒಂದು ಪ್ರತಿಯೊಬ್ಬರು 5 ಅಡಿ ಆಳ, 5 ಅಡಿ ಉದ್ದ, 5 ಅಡಿ ಅಗಲ ಇರುವಂತ ಗುಂಡಿ, ಇಂಗು ಗುಂಡಿಗಳನ್ನ ನಾವು ನಿರ್ಮಾಣ ಮಾಡಿದ್ರೆ ಸಾಕು. ಸೊ 20,000 liters ಪ್ರತಿ ವರ್ಷ ನಾವು ಅಂತರ್ಜಲನ ನಾವು ವೃದ್ಧಿ ಮಾಡ್ತಾ ಹೋಗ್ತಾ, ಒಬ್ಬೊಬ್ಬ ವ್ಯಕ್ತಿ ಒಬ್ಬ ಮಾಡ್ತಾ ಹೋಗ್ತಾ ಇದ್ರೆ ಎಷ್ಟು ನೀರು ನಾವು ಅಂತರ್ಜಲ ವೃದ್ಧಿ ಮಾಡಬಹುದು ಯೋಚನೆ ಮಾಡಿ, ಅಂತರ್ಜಲ ಟೇಬಲ್ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ನಾವೇನಾಗುತ್ತೆ, ಶುದ್ಧವಾಗಿರೋ ನೀರನ್ನ ನಾವು ಕೊಳಚೆ ನೀರಿನ ಜೊತೆ ಮಿಶ್ರಣ ಮಾಡಿ. ಅನಿಲ್ ಕುಮಾರ್ ಅವರೇ, ಈಗ ಕೆರೆಗಳ ಮಹತ್ವ ಈಗ ಕಳ್ಕೊಳ್ಳೋಕ್ಕಾಗಿ ಈಗ ಜನರಿಗೂ ಅದರದ್ದು ಮಹತ್ವ ಮರೆತು ಬಿಟ್ಟಿದ್ದಾರೆ. ಈಗ ನಮ್ಮ ಹಿರಿಯರು ಯಾಕೆ ಮಾಡಿದ್ರು ಅಂದ್ರೆ, ಅವಾಗಲೂ ಕೂಡ ಈ ತರ 4 ವರ್ಷಕ್ಕೆ ಒಂದ್ಸರಿ 4, 5, 10 ವರ್ಷಕ್ಕೆ ಬರಗಾಲ ಬರ್ತಿತ್ತು, ಮಳೆಗಳ ಅಭಾವ ಇತ್ತು, ಮಳೆ ಬರ್ತಿರ್ಲಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಆದ್ರೆ ಬುದ್ಧಿವಂತರಾದ ನಮ್ಮ ಹಿರಿಯರು, ಹೇ ಈ ತರ ವಾತಾವರಣ ನಮಗೆ ನೀರಿಲ್ಲದೆ ನಾವು ತೊಂದರೆ ಒಳಗಾಗಬಾರದು ಅಂತ ಹೇಳೋ ಒಂದು ಉದ್ದೇಶದಿಂದ ಆಗಲೇ ದೊಡ್ಡ ದೊಡ್ಡ ಉದ್ದೇಶ ಇಟ್ಕೊಂಡು ವಿಚಾರ ಮಾಡಿ ಊರ ಮಧ್ಯ ದೊಡ್ಡ ದೊಡ್ಡ ಕೆರೆಗಳನ್ನು ಕಟ್ಟಿ ನಿರ್ವಹಣೆ ಮಾಡ್ಕೊಂಡು ಹೋದರು. ಅಂದರೆ ಅದು ಮಾಡಿದ್ದೇ ಇದು ಬರ ನಿರ್ವಹಣೆಗೆ ನಮ್ಗೆ ಇದು ಕೆಲಸಕ್ಕೆ ಬರ್ತದೆ ಅಂತೇಳಿ ಅದು ಮಾಡಿದ್ರದು. ಹೌದು, ಖಂಡಿತ ಸರ್. ಇದು ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಇದೇನು ಈಗ ಬಂದ ಬರಗಾಲ, ಇದೇನು ಹೊಸದಲ್ಲ. ಹೌದೌದು, ಯಾಕಂದ್ರೆ ಹಿರಿಯರು ಎಲ್ಲ ಇದನ್ನ ಎದುರಿಸಿದ್ದಾರೆ. ಹೌದೌದು, ಎದುರಿಸಿ ಕೂಡ ಅವರು ಸವಾಲಾಗಿ ಸ್ವೀಕರಿಸಿ ಕೂಡ ಶುದ್ಧವಾಗಿರೋ ನೀರನ್ನ ಸೇವನೆ ಮಾಡಿ ಆರೋಗ್ಯಕರ ಜೀವನ 100 ವರ್ಷ ಕನಿಷ್ಠ ಬದುಕಿದ್ರು. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಹಳ್ಳಿಗೆ ಹೋಯ್ತು ಅಂತ ಹೇಳಿದ್ರೆ ಕೆರೆ ಎಲ್ಲಿದೆ ಅಂತೇಳಿ ಹುಡುಕುವಂತ ಪರಿಸ್ಥಿತಿ. ಯಾಕೆ ಅಂತ ಹೇಳಿದ್ರೆ, ನಾವು ಕೆರೆಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರುವಂತದ್ದು, ಆ ಕೆರೆನ ಬೇರೆ ರೀತಿಯಲ್ಲಿ ಯಾವುದೋ ಒಂದು ಭೂ ಪರಿವರ್ತನೆ, ತುಂಬಿಕೊಂಡಿರುವಂತದ್ದು, ಈ ರೀತಿ ನೀರು ತುಂಬಿಕೊಂಡು ಮತ್ತೆ ಮಳೆ ನೀರನ್ನ ಕರೆಕ್ಟ್ ಆಗಿ ಆ ಕೆರೆಗಳಿಗೆ ಹೋಗದೇ ಇರೋ ರೀತಿಯಲ್ಲಿ ಅಡ್ಡಲಾಗಿ ಏನೋ ಒಂದು ನಿರ್ಮಾಣ ಮಾಡಿರುವಂತಾಗಿರ್ಬೋದು, ಅಥವಾ ಈ ತರ ಆಗಿರೋದ್ರಿಂದ ನಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾವೆ. ಹೌದು, ನಾವು ಅತಿ ಆಸೆ ಅಂದ್ರೆ ದುರಾಸೆ ಅಂತ ಹೇಳ್ಬೋದು ಸರ್, ಮನುಷ್ಯನ ದುರಾಸೆಯೇ ಮೂಲ ಇದಕ್ಕೆ ಕಾರಣ. ಇದಕ್ಕೆ ಇಷ್ಟು ನಾವೇನ್ ಪರಿಸ್ಥಿತಿ ಅನುಭವಿಸ್ತಾ ಇದೀವಿ ಅಂತ ಹೇಳಿದ್ರೆ ಮನುಷ್ಯನ ಒಂದು ದುರಾಸೆಯಿಂದ ಇರುತ್ತೆ. ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ತಾವು ವಿಜ್ಞಾನಿಯಾಗಿಯೂ ಕೂಡ ಈಗ ನಾವು ಈಗೂ ಕೂಡ ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಮ್ಮ ಮುಂಬರುವ ಸಂತತಿ ತುಂಬಾ ತೊಂದರೆಗೆ ಒಳಗಾಗುತ್ತೆ. ಹೌದು, ಖಂಡಿತ ಸರ್. ನಾನು ಅದಕ್ಕೆ ನಾನು ಇಷ್ಟು, ಯಾಕಂದ್ರೆ ಹಿರಿಯರು ಕೆರೆ ಮಾಡಿಕೊಂಡು ಅಲ್ಲಿ ನಿರ್ವಹಣೆ ಮಾಡಿಕೊಂಡು ನೆಮ್ಮದಿ ಜೀವನ ಕಟ್ಕೊಳ್ತಿದ್ರು. ಆದ್ರೆ ಈಗ ಕೆರೆಗಳಿಲ್ಲ, ನೀರಿನ ಮೂಲಗಳಿಲ್ಲ. ಸರ್, ನಾನು ಅದಕ್ಕೆ ನಾನು ಇಷ್ಟೊತ್ತು ಯಾಕೆ ನಾನು ನೀರಿನ ಬಗ್ಗೆ ಇಷ್ಟೊತ್ತು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಹೌದು, ನೀರನ್ನ ಉಳಿಸಿ ನೀರನ್ನ ಸಂರಕ್ಷಣೆ ಮಾಡಿದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಬದುಕಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಈಗ ಯಾರೆಲ್ಲ ಕೇಳ್ತಾ ಇದಾರಲ್ಲ ಈ ಒಂದು ಆಕಾಶವಾಣಿ ಕಾರ್ಯಕ್ರಮದಿಂದ, ಎಲ್ಲರೂ ಎತ್ತೆಚ್ಚಿಕೊಂಡು, ಪ್ರತಿ ಹಳ್ಳಿಯಲ್ಲೂ ನಿಮ್ಮ ಹಳ್ಳಿಯಲ್ಲಿ ಒಂದೊಂದು ಕೆರೆ ಕುಂಟೆ ಇರ್ತದೆ, ಅದನ್ನ ದಯವಿಟ್ಟು ಅದಕ್ಕೆ ಪುನರ್ಜೀವ ಕೊಟ್ಬಿಟ್ಟು ಈ ವರ್ಷ, ಯಾಕಂದ್ರೆ ಈಗ ನಮ್ಗೆ ಈ ವರ್ಷ ಒಳ್ಳೆ ವಾಡಿಕೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆಯಿಂದ ಪ್ರಿಡಿಕ್ಷನ್ ಆಗಿರೋದ್ರಿಂದ, ಈಗ ಇನ್ನೊಂದು 2 ತಿಂಗಳಲ್ಲಿ ನಮ್ಗೆ ಕೆರೆಗಳನ್ನ ಹುಡುಕ್ಬಿಟ್ಟು ಆ ಹೂಳು ಎತ್ಬಿಟ್ಟು ಆ ಜೀವ ಕೊಟ್ಟಿದ್ದೆ, ಸ್ವಚ್ಛ ಮಾಡಿ ಜೀವ ಕೊಟ್ಟಿದ್ದೆ ಆಯ್ತು ಅಂತ ಹೇಳಿದ್ರೆ, ಖಂಡಿತವಾಗಿ ನಮ್ಗೆ ಏನಾಗುತ್ತೆ, ನಮ್ಗೆ ಮುಂದಿನ ಪೀಳಿಗೆಗೆ ನಾವು ಆ ನೀರನ್ನ ಉಳಿಸಿ ನಾವು ಬದುಕಲಿಕ್ಕೆ ಸಹಕಾರಿ ಆಗುತ್ತೆ. ಸೊ ಇನ್ನೊಂದು ಏನ್ ಹೇಳ್ತಾ ಇದೆ ಅಂದ್ರೆ, ಕೃಷಿಯಲ್ಲಿ ಅವೈಜ್ಞಾನಿಕ ಪದ್ಧತಿಗಳು ಅಂತ ಹೇಳ್ತಾ ಇದ್ವಿ. ಯಾಕೆ ಅವೈಜ್ಞಾನಿಕ ಪದ್ಧತಿಗಳು ಅಂತ ಹೇಳಿದಾಗ, ಈಗ ನಾನು ಯಾವುದೋ ಒಬ್ಬ ವ್ಯಕ್ತಿ ಯಾರಾದ್ರೂ ಬಂದಾಗ ನನ್ನ ಒಂದು ಆ ಮಣ್ಣಿನ ಗುಣಲಕ್ಷಣಗಳೇನು, ನನ್ನಲ್ಲಿರುವಂತ ನೀರಿನ ಲೆಕ್ಕಾಚಾರ ಏನು, ನೀರಿನ ಬಳಕೆ ಎಷ್ಟಿದೆ, ಅದಕ್ಕೆ ತಕ್ಕಂತೆ ನಾನು ವೈಜ್ಞಾನಿಕವಾಗಿ ಯಾವ ಬೆಳೆ ಬೆಳಿಬೇಕು ಅಂತ, ಅಂದ್ರೆ ನೀರಿನ ನನ್ನ ಎಷ್ಟು ಸಾಮರ್ಥ್ಯ ಇದೆ ನೀರು ಬೋರ್ವೆಲ್ ಅಲ್ಲಿ, ಆ ಸಾಮರ್ಥ್ಯಕ್ಕೆ ತಕ್ಕಂತೆ ನಾನು ಯಾವ ಬೆಳೆ ಬೆಳಿಬೇಕು ಅಂತ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಬೆಳೆದಾಗ ಮಾತ್ರ ಆ ಭೂಮಿ ಬರಡಾಗದೇ ಇರೋ ರೀತಿಯಲ್ಲಿ ನಾವು ಕಾಪಾಡಬಹುದು. ಹೀಗೆ ನೀರಿನ ಅಭಾವ ಇದ್ದಾಗ್ಲೂ ಕೂಡ ದೊಡ್ಡ ಅವಧಿಯ ಬೆಳೆಗಳನ್ನ ಬೆಳೀತಾ ಹೋದ್ರೆ ಏನ್ ಉಳಿತದೆ? ಕಬ್ಬಿನ ಬೆಳೆ ಬೇಸಾಯ ಮಾಡ್ಕೋತಾ ಹೋದ್ರೆ ಅಥವಾ ನೀಲಗಿರಿ ಗಿಡಗಳನ್ನ ಬೆಳ್ಕೋತಾ ಹೋದ್ರೆ, ಅರಣ್ಯ ಇಲಾಖೆಯವರಿಗೂ ಕೂಡ ಇದನ್ನು ವಿಚಾರ ಮಾಡ್ಬೇಕು. ದೊಡ್ಡ ದೊಡ್ಡ ನೀವು ನೀಲಗಿರಿ ಗಿಡ ಬೆಳೀತಾ ಹೋದ್ರೆ ಏನ್ ಉಳಿತದಲ್ಲಿ? ಅರಣ್ಯ ಇಲಾಖೆಯವರು ಸಂರಕ್ಷಣೆ ಮಾಡ್ಬೇಕು. ಅದೇ ಖಂಡಿತ, ರೈತ ಬಾಂಧವರು ಬಹಳ ಇದ್ರ ಬಗ್ಗೆ ಅವರು ಈ ವಿಚಾರನ ಮುನ್ನೆಲೆಗೆ ತರ್ತಾ ಇದ್ದಾರೆ. ಇದು ಯಾಕೆ ಹೇಳ್ತದೇನೆ ಅಂತ ಹೇಳಿದ್ರೆ, ಒಬ್ಬ ರೈತ ಉದಾಹರಣೆಗೆ, ನನ್ನ ಹತ್ರ ಒಂದೇ 1 inch ನೀರಿದೆ ಅಂತ ಹೇಳಿದಾಗ, ನನ್ನ ಭೂಮಿ ಯಾವ ಮಟ್ಟದಲ್ಲಿದೆ, ನನ್ನ ಹತ್ರ ಇಷ್ಟೇ ಇದೆ, ಈಗ ನಾನೇನ್ ಮಾಡ್ಬೋದು, ಆ 1 inch ನೀರು ನನಗೆ ವರ್ಷ ಪೂರ್ತಿ ಬೆಳಿಬೇಕು ಅಥವಾ ಇನ್ನೊಂದು 4-5 ವರ್ಷಕ್ಕೆ ಬರಬೇಕು ನನಗೆ, ಅಥವಾ 800 ಅಡಿ ಆಳದಲ್ಲಿದೆ, ಸೊ ನೀರು ನನಗೆ ಕೊರತೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಲೆಕ್ಕಾಚಾರ ಮಾಡಿಬಿಟ್ಟು ಯಾವ ಬೆಳೆ ಬೆಳಿಬೇಕು ನಾನು, ಅಥವಾ ಒಣ ಪ್ರದೇಶದಲ್ಲಿ ಒಣ ಬೇಸಾಯದಲ್ಲಿ ನಾನು ಯಾವ್ದಾದ್ರು ಹಣ್ಣು ಮತ್ತೆ ತರಕಾರಿಗಳನ್ನ ಬೆಳಿಬೋದಾ, ಈ ತರ ವೈಜ್ಞಾನಿಕತೆ ಯೋಚನೆ ಮಾಡಿಬಿಟ್ಟು ಬೆಳೆದಾಗ ಖಂಡಿತ ಏನಾಗುತ್ತೆ, ಆ ಭೂಮಿನ ಬರಡಾಗದ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡ್ಕೋಬಹುದು, ರೈತನ ಕೂಡ ಆದಾಯ ಬರಲಿಕ್ಕೆ ಸಹಕಾರಿ ಆಗುತ್ತೆ. ಸೊ ಇಲ್ಲ, ನಾನು ಏನು ಯೋಚನೆ ಮಾಡ್ದಂಗೆ ನಾನು ಒಂದೇ 1 inch ನೀರಿದೆ ಅಂತ ಹೇಳ್ಬಿಟ್ಟು ನೀವು ಹೇಳ್ದಂಗೆ ಏನೋ ನಾನು ಭತ್ತ ಬೆಳೆದು ಬಿಡ್ತೀನಿ ಅಥವಾ ಬಾಳೆ ಬೆಳಿತೀನಿ, ಅದರ ನೀರಿನ ಬೇಡಿಕೆ ಜಾಸ್ತಿ ಇರುವಂತ ಬೆಳೆಗಳು ಬೆಳೆದಾಗ ಏನಾಗುತ್ತೆ? ಅಲ್ಲಿ ಕೂಡ ನೀವು ಕಡಿಮೆ ಅವಧಿಯ, ಈಗ 90 ದಿನದ ಭತ್ತ ಬೆಳಿಬಹುದು ನೀವು, ಅದು ಬಿಟ್ಟು ನೀವು 150 ದಿನದ ಭತ್ತ ಬೆಳಿತೇನೆ ಅಂದ್ರೆ ಏನು ಈ ರೀತಿ ಅಂದ್ರೆ ಇದು ಅವೈಜ್ಞಾನಿಕ ನಾನು ಹೇಳ್ತಾ ಇರೋದು. ಈ ರೀತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದೇ ವರ್ಷಕ್ಕೆ ಬೋರ್ವೆಲ್ ಭತ್ತ ಹೋಗುತ್ತೆ, ಆ ಭೂಮಿ ಬರ್ಡ್ ಆಗ್ಬಿಡುತ್ತೆ, ಬೆಳೆನೂ ಸಿಗೋದು, ಬೆಳೆ ಸಿಗೋದಿಲ್ಲ. ಸೊ ಈ ರೀತಿ ಪರಿಸ್ಥಿತಿಗಳು ಅನಾಹುತಗಳಾಗ ಯಾವುದೇ ಕಾರಣಕ್ಕೂ ನೀವು ಕಡಿಮೆ ಅವಧಿಯ ಬೆಳೆಗಳು ನಿಮಗೆ ಲಭ್ಯ ಇದಾವೆ. ಹೌದು, ಹಾ, ನಿಮ್ಗೆ ಹೌದಲ್ಲ, 90 ದಿನ 60 ದಿನ ಬೆಳೆ ಅಂತದ್ದು ಇದಾವೆ. ಮತ್ತೆ ನಾನು ನಿಮ್ಗೆ ಆಗ್ಲೇ ಹೇಳ್ತಾ ಇದ್ದೆ, ಬರ ನಿರೋಧಕ ಶಕ್ತಿಗಳಿದೆ, ಇರುವಂತ ತಳಿಗಳಿದಾವೆ, ಯಾವ್ದಾದ್ರು ಈಗ ರಾಗಿ ಬೆಳಿಬೇಕು ಅಂತ ಹೇಳಿದಾಗ ಸೊ ನಮ್ಮಲ್ಲಿ ಬರ ನಿರೋಧಕ ಶಕ್ತಿ ಇರುವಂತ ತಳಿಗಳಿದಾವೆ. ಅಂದ್ರೆ ಇದನ್ನ ನಾನು ಹೇಳ್ತಾ ಇರೋದು ವೈಜ್ಞಾನಿಕತೆ, ಧಾನ್ಯಗಳನ್ನು ಬೆಳೆಸ್ಕೋಬಹುದು. ಈ ರೀತಿ ಇರುವಂತ ಅಂದ್ರೆ ಈ ತರ ಆಯ್ಕೆಗಳು ಸುಮಾರು ಇರ್ತವೆ. ಅದಕ್ಕೆ ನಾನು ಹೇಳುವಂತದ್ದು, ನೀವು ಆ ಒಂದು ಅವಗುಣಕ್ಕೆ ತಕ್ಕಂತೆ, ಆ ಮಣ್ಣು ಮತ್ತೆ ನೀರಿನ ಅವಗುಣಕ್ಕೆ ತಕ್ಕಂತೆ ನೀವು ಬೆಳೆ ಬೆಳೆಯುವಂತದ್ದು. ಮತ್ತೆ ಈಗ ಎಲ್ಲರೂ ಹೇಳ್ತಾರೆ ಸರ್ ನೀರಿನ ಸಂರಕ್ಷಣೆ ಏನಾದ್ರು, ನೀರಿನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಹೌದು ಅದನ್ನು ಹೇಳ್ಬಿಡಿ. ಒಂದೇನಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ನೀರನ್ನ ನಾವು ಹೆಂಗೆ ಯಾವ ರೀತಿ ಜುಗತನ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈಗ ನನ್ನ ಮನೆಯಲ್ಲಿ ಮನೆ ಮೇಲೆ ಏನಾದ್ರೂ ನೀರು ಬಿದ್ದಿರುವಂತ ಛಾವಣಿ ಮೇಲೆ ಬಿದ್ದಿತ್ತು ಅಂತ ಹೇಳಿದ್ರೆ ನೀರು ಓಡೋಗ್ತಾ ಇರುತ್ತೆ. ಅಂದ್ರೆ ನೀರು ನಿಲ್ಲದಿಲ್ಲ ಓಡ್ತಾ ಇರುತ್ತೆ. ಸೊ ನಾನೇನ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಜಮೀನಲ್ಲಿ ಬಿದ್ದಿರುವಂತ ನೀರು ಕೂಡ ಇಲ್ಲ, ನನ್ನ ಒಂದು ಹೊಲದಲ್ಲಿ ಬಿದ್ದಿದೆ ಅಂತ ಹೇಳಿದ್ರೆ ನೀರು ಓಡ್ತಾ ಇದೆ ಅಂತ ಹೇಳಿದ್ರೆ ಓಡ್ಬೇಡಪ್ಪ, ನಿಧಾನಕ್ಕೆ ನಡ್ಕೊಂಡು ಹೋಗು ಅಂತ. ನಿಧಾನಕ್ಕೆ ನಡ್ಕೊಂಡು ಹೋಗು ಅಂತ ಹೇಳಿದ್ರೆ ಯಾವ ರೀತಿ ಮಾಡಬೇಕು, ಸಣ್ಣ ಪುಟ್ಟ ರಭಸನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕೆ ವೈಜ್ಞಾನಿಕವಾಗಿ ಅದಕ್ಕೆ ಕಾಲುವೆಗಳ ಮುಖಾಂತರ ಹೋಗ್ತಾ ಇತ್ತು ಅಂತ ಹೇಳಿದ್ರೆ, ಕಾಲುವೆಗಳಲ್ಲಿ ಕಲ್ಲಿನ ಇಡುವಂತ ತಡೆ ಇಡುವಂತದ್ದು ಆಗಬಹುದು, ಮರಳಿನ ಚೀಲ ಇಡುವಂತದ್ದು. ಸೊ ಇನ್ನೂ ಸ್ವಲ್ಪ ಶಕ್ತಿವಂತರಿದ್ದು ಅಥವಾ ಏನಾದ್ರೂ ಕಾಮನ್ ಏರಿಯಾಸ್ ಗೋಕಟ್ಟೆ ಇಂಥ ಜಾಗಗಳಲ್ಲಿ ಇತ್ತು ಅಂತ ಹೇಳಿದ್ರೆ, ಸೊ ಅದಕ್ಕೆ ಒಂದು ಅಡ್ಡಲಾಗಿ ಒಂದು ಡ್ಯಾಮ್ ಚೆಕ್ ಡ್ಯಾಮ್ಸ್ನ ಕೊಟ್ಟುವಂತದ್ದಾಗಿರ್ಬೋದು. ಸೊ ಇದರಲ್ಲಿ ಏನಾಗುತ್ತೆ, ನಮಗೆ ನೀರಿನ ರಭಸವನ್ನು ಕಡಿಮೆ ಮಾಡಬಹುದು. ಸೊ ಅದಾದ್ಮೇಲೆ ಒಂದು ಹಿಡಿದಿಟ್ಕೋ ನೀರು ಅಲ್ಲಲ್ಲೇ ರಭಸವನ್ನು ಕಡಿಮೆ ಮಾಡೋದು. ಒಂದು ವೇಳೆ ನೀರು ಏನಾದರೂ ಸಣ್ಣ ಮಟ್ಟದಲ್ಲಿ ನಿಧಾನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಸಣ್ಣದಾಗಿ ಹೋಗ್ಬಿಡಪ್ಪ, ಇನ್ನೂ ನಿಧಾನಕ್ಕೆ ಹೋಗಿ ತೆವಳಂಗೆ ಹೋಗಿ ಇನ್ನ ರಭಸವನ್ನು ಕಡಿಮೆ ಮಾಡುವಂಥದ್ದು. ಇಲ್ಲ ತೆವಳ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ತೆವಳ್ಕೊಂಡು ಹೋಗ್ಬೇಡ, ನಮ್ಮಲ್ಲೇ ಹಿಂಗೋಗ್ಬಿಡು. ಅಂದ್ರೆ ಈ ನನ್ನ ಮೇಲೆ ಬಿದ್ದಿರುವಂತ ಚಾವಣಿ ಮೇಲೆ ಏನು ಒಂದು 30-40 ಸೈಟ್ ಅಂತ ಏನು ಬೆಂಗಳೂರು ಮೇಲೆ ಒಂದು ಅದೇನ್ ಬಿದ್ದಿದೆ ಮಳೆ ನೀರು, ಅದು ನನ್ನ ಸ್ವಂತ. ಪ್ರತಿಯೊಬ್ಬ ಈಸಲಿ ಯಾರು ಇರ್ತಾರಲ್ಲ, ಪ್ರತಿಯೊಬ್ಬ ನೀರಿಗೆ ಆಹಾಕಾರ ಏನು ನಾವು ಅನುಭವಿಸ್ತಾ ಇದೀವಲ್ಲ, ಹಳ್ಳಿಯಲ್ಲಾಗಿರ್ಬೋದು ಅಥವಾ ತೋಟದಲ್ಲಾಗಿರ್ಬೋದು ಅಥವಾ ಕೃಷಿಯಲ್ಲಾಗಿರ್ಬೋದು, ನನ್ನ ಜಮೀನಿನಲ್ಲಿ ಬಿದ್ದಿದ್ದ ನೀರು ನನ್ನ ಸ್ವಂತ. ಪ್ರತಿಯೊಂದು ಮುತ್ತು ಅಂದ್ರೆ ಪ್ರತಿಯೊಂದು ಹನಿ ನೀರು ನನಗೆ ಸ್ವಂತ ಅಂತ ಹೇಳ್ಬಿಟ್ಟು ಯಾರಾದ್ರೂ ಯೋಚನೆ ಮಾಡಿದೆ ಆದ್ರೆ, ಈ ರೀತಿ ಒಂದು ಏನ್ ನಾವು ಈಗ ನೀರಿಗೆ ಹಾಕುವ ಸಮಸ್ಯೆಗಳೇನಿದೆ ಅಲ್ಲ, ಇದು ಖಂಡಿತವಾಗಿ ನಾವು ಅನುಭವಿಸದೇ ಇಲ್ಲ. ಅಂದ್ರೆ ಉತ್ತರನೂ ನಮ್ಮ ಹತ್ರನೇ ಇದೆ. ನಾವು ಬುದ್ಧಿವಂತಿಕೆ ಮಾಡಿ ಕಾಳಜಿ ತಗೋಬೇಕು. ಕಾಳಜಿ ತಗೊಂಡು ನನ್ನ ಚಾವಣಿ ಮೇಲೆ ಬಿದ್ದಿದ್ದ ನೀರು ನನಗೆ ಸ್ವಂತ, ಇದನ್ನ ಯೋಚನೆ ಮಾಡಿ. ಇದನ್ನ ನನಗೆ ಬಿದ್ದಿದ್ದ ನನ್ನ ಊರಿನಲ್ಲಿ ಬಿದ್ದಿರುವಂತ ನೀರು ನನ್ನ ಕೆರೆಗೆ ಸ್ವಂತ, ನಮ್ಮ ಕೆರೆಗೆ ಸ್ವಂತ, ನನ್ನ ಬಿದ್ದಿರೋ ನೀರು ನನಗೆ ಸ್ವಂತ, ಇದನ್ನ ಯೋಚನೆ ಮಾಡಿದಾಗ ಸೊ ಖಂಡಿತವಾಗಿ ನಾವು ನೀರನ್ನ ಏನಾದ್ರು ಸಂರಕ್ಷಣೆ ಮಾಡಬಹುದು. ಸೊ ನಾನು ಹೇಳ್ತಾ ಇದ್ದೆ, ಕೃಷಿಯಲ್ಲಿ ಏನದು ಕಾಲುವೆಗಳು ಕಟ್ಟುವಂಥದ್ದು, ಅಡ್ಡಲಾಗಿ ಕಲ್ಲಿನ ಕಾಲುವೆ ಆಗಿರ್ಬೋದು, ಮರಳಿನ ಚೀಲಗಳು ಇಡುವಂಥದ್ದು, ಇಲ್ಲ ಅಂದ್ರೆ ಇಟ್ಟಿಗೆ ಗೋಡೆ ಕಟ್ಟೋದು, ಚೆಕ್ ಡ್ಯಾಮ್ಸ್ ನಿರ್ಮಾಣ ಮಾಡಬಹುದು. ಸೊ ಮತ್ತೆ ಕಲ್ಲಿನ ಬುಲ್ಡೋಸರ್ ಚೆಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲೆಲ್ಲಿ ನಮಗೆ ಸ್ವಲ್ಪ ರಭಸವಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ನೀರಿನ ಕಾಲುವೆಗಳ ಮುಖಾಂತರ ರಭಸವಾಗಿ ನೀರು ಜೊತೆ ಮಣ್ಣು ಕೊಚ್ಕೊಂಡೋಗ್ತಾ ಇರ್ತದೆ. ಅಂತ ಕಡೆ ನಾವೇನ್ ಮಾಡೋದು, ಕಲ್ಲಿನ ಬುಲ್ಡೋಸರ್ಸ್ ನೀಡುವಂಥದ್ದು. ಅಥವಾ ಕೆಲವೊಂದು ಕಡೆ ಏನಾಗುತ್ತೆ, ನಮಗೆ ಕಲ್ಲುಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ವುಡ್ಡಿ ಬುಷ್ ಅಂತ ಹೇಳ್ತೀವಿ, ಅಂದ್ರೆ ಮರದ ಒಂದು ಏನು ನಮಗೆ ದಿಮ್ಮೆಗಳು ಅಥವಾ ತಡಕೆ ತರ ಏನ್ ನಾವು ಸಿದ್ಧ ಮಾಡ್ತೀವಿ ಅದನ್ನ ನಾವು ಕಟ್ಬೋದಂಥದ್ದು. ಮತ್ತೆ ಇಂಗು ಬದುಗಳು, ಯಾರೆಲ್ಲ ಈಗ ಒಣ ಬೇಸಾಯದಲ್ಲಿ ತೋಟಗಾರಿಕೆ ಬೆಳೆ ಬೆಳೀತಾ ಇದ್ರಲ್ಲ, ಸೊ ಅವರಿಗೆ ನಾವು ಈಗ ಎಲ್ಲ ಇದರಲ್ಲಿ ಕೂಡ ನಮಗೆ ಇಂಗು ಗುಂಡಿಗಳನ್ನ ನಾವು ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇದ್ವಿ. ಎಲ್ಲೆಲ್ಲಿ ಇಳಿಜಾರ ಇರುತ್ತೋ ಇಳಿಜಾರಿಗೆ ಅಡ್ಡಲಾಗಿ ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡ್ಕೊಂಡು ಕೇಳ್ತೇವೆ. ಸೊ ಅದೇ ರೀತಿ ಬದುಗಳ ನಿರ್ಮಾಣ. ಸೊ ಪೂರ್ವಿಕರು ನಮಗೆ ಯಾವ್ದಾದ್ರು ಒಂದು ಕೃಷಿ ತೋಟಗಳಿಗೆ ಹೋದಾಗ ಅಲ್ಲಲ್ಲಲ್ಲಿ ಬದುಗಳು ಹಾಕಿರೋರು. ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಆಧುನಿಕ ಪರಿಸ್ಥಿತಿಯಲ್ಲಿ ನಾವು ಬದುಗಳಿದ್ರೆ ನಮಗೆ ಟ್ರ್ಯಾಕ್ಟರ್ಲ್ಲಿ ಉಳುಮೆ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ಬದುಗಳನ್ನ ತೆಗೆದಾಕ್ಬಿಟ್ಟಿದ್ದೇವೆ. ಸೊ ಬದುಗಳು ಇದ್ದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನೀರು ಮತ್ತೆ ಮಣ್ಣಿನ ಸಂರಕ್ಷಣೆ ಮಾಡಿ ನೀರು ಶೇಖರಣೆ ಮಾಡ್ಕೊಂಡ್ರೆ ಅವರಿಗೆ ಒಂದು ಅರಿವಿತ್ತು, ನನ್ನ ನೀರು ನನ್ನ ಭೂಮಿಯಲ್ಲಿ ಬಿದ್ದಿದ್ದ ನೀರು ನನಗೆ ಸ್ವಂತ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಇರುವಂತದ್ದು. ಸರ್, ಅದರಲ್ಲಿ ನಾನು ಹೇಳ್ತಾ ಇದ್ದೆ ಅಂದ್ರೆ, ಈಗ ಲೈವ್ ಬ್ಯಾರಿಯರ್ ಫೆನ್ಸಸ್ ಅಂದ್ರೆ ಬದುಗಳ ಜೊತೆ ನಾವು ಯಾರಾದ್ರೂ ಒಂದು ಹಾಕುವಂಥದ್ದು, ಅಂದ್ರೆ ಬ್ಯಾರಿಯರ್ ಹಾಕುವಂಥದ್ದು. ಸೊ ಅದಾದ್ಮೇಲೆ ದೋಣಿ ಸಾಲ ಅಂತ ಹೇಳ್ತಾ ಇದ್ವಿ, ದೋಣಿ ಸಾಲ ನಿರ್ಮಾಣ ಮಾಡುವಂಥದ್ದು. ಸೊ ಮತ್ತೆ ಬೆಳೆ ಉಳುವಿಕೆಗಳೇನಿತ್ತು, ಹೊದಿಕೆಗಳು. ಸರ್, ಈಗ ಬೇಸಿಗೆ ಕಾಲದಲ್ಲಿ ಕೃಷಿಯಲ್ಲಿ ಸಾಕಷ್ಟು ಏನು ನಮಗೆ ಭೂಮಿಯಲ್ಲಿ ಕೊಳತೋಗುವಂಥದ್ದು ಇರ್ತದೋ ಅದೆಲ್ಲನೂ ಹೊದಿಕೆ ಮಾಡುವಂಥದ್ದು. ಸೊ ಅದಾದ್ಮೇಲೆ ವೃತ್ತಾಕಾರದಲ್ಲಿ ನಾವು ಮರಗಳಿತ್ತು ಅಂತ ಹೇಳಿದ್ರೆ, ಅರ್ಧ ಚಂದ್ರಾಕಾರದಲ್ಲಿ ಅಥವಾ ವೃತ್ತಾಕಾರದಲ್ಲಿ ನಾವು ಎಲ್ಲ ಕಡೆನೂ ಹೊಂಡಗಳು ಮಾಡ್ಕೊಂಡಂಥದ್ದು, ಮತ್ತೆ ಕೃಷಿ ಹೊಂಡಗಳ ನಿರ್ಮಾಣ ಮಾಡುವಂಥದ್ದು. ಸೊ ಇವನ್ನೆಲ್ಲ ಮಾಡ್ಕೊಂಡಂಥದ್ದು. ಮತ್ತೆ ಏನು ನಗರದ ತ್ಯಾಜ್ಯ ನೀರಿದೆ ಅದನ್ನು ನಾವು ಪುನರ್ಬಳಕೆ, ಅಂದರೆ ಕ್ಲೀನಾಗಿ ಶುದ್ಧೀಕರಣ ಮಾಡಿ ಸಂಸ್ಕರಣೆ ಮಾಡಿ ಅದನ್ನು ನಾವು ಪುನಃ ಬಳಕೆ ಮಾಡುವಂಥದ್ದು. ಸೊ ಅದಾದ್ಮೇಲೆ ಕೃಷಿ ಅರಣ್ಯೀಕರಣ, ಈ ರೀತಿ ಅನೇಕ ವಿಧಾನಗಳಲ್ಲಿ ನಾವೇನು ಮಾಡ್ಬೋದು, ನೀರಿನ ಸಂರಕ್ಷಣೆ ಮಾಡಬಹುದು. ಸರ್, ಆಯ್ತು. ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನೀರು ನಿರ್ವಹಣೆ, ನೀರನ್ನು ಹೆಂಗೆ ಸಂರಕ್ಷಣೆ ಮಾಡ್ಕೋಬೇಕು, ನೀರಿನ ಅಭಾವ ಬಂದಾಗ ನಾವು ಎಷ್ಟು ಸೂಕ್ಷ್ಮವಾಗಿ ಗಮನ ಹರಿಸಬೇಕು, ಯಾವೆಲ್ಲ ಕ್ರಮಗಳನ್ನು ಕೈಗೊಂಡ್ರೆ ನಾವು ಮುಂಬರುವ ಪೀಳಿಗೆಗೆ ನಾವು ನೀರನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು, ಯಾವ ರೀತಿ ಜಾಗೃತಿಯನ್ನು ವಹಿಸಬೇಕು, ಈ ಎಲ್ಲ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತ ಬಾಂಧವರು ಇರ್ತಾರೆ, ಈ ಒಂದು ನೀರಿನ ಅಭಾವ ಸಂದರ್ಭದಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಅವರ ಜೊತೆಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ಬೋದಲ್ಲ? ಹೌದು, ಖಂಡಿತ ಸರ್. ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ 9743196196. ಆಯ್ತು ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಇನ್ನೊಮ್ಮೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿ ತನಕ ನೀರು ನಿರ್ವಹಣೆ ಕುರಿತಂತೆ ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತೆ. ಈಗ ಕೇಳೋಣ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವ ಪದ. ಪ್ರಭುವೇ